ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ಹೈನು ಹೊನ್ನು, ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ. ಜಾನುವಾರುಗಳಲ್ಲಿ ನೆಣೆ, ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಸೂತಿಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಜಿ ಶಂಕರೇಗೌಡ ಅವರೊಂದಿಗೆ ಸಂದರ್ಶನ. ನಿರ್ಮಾಣ ಅರಕಲಗೂಡು ವಿ ಮಧುಸೂಧನ್. ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಗ್ತಿದೆ. ಇಂದಿನ ವಿಚಾರ ಜಾನುವಾರುಗಳಲ್ಲಿ ನೆಣೆ. ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಸೂತಿಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಜೆ ಶಂಕರೇಗೌಡ ಅವರೊಂದಿಗಿನ ಸಂದರ್ಶನವನ್ನ ಪ್ರಸಾರ ಮಾಡುತ್ತಿದ್ದೇವೆ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ನೆಣೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಈ ನೆಣೆ ಅನ್ನುವಂಥದ್ದು ಬಹಳ ಕಡಿಮೆ ಪ್ರಮಾಣದಲ್ಲಿ ಬಾಧಿಸತಕ್ಕಂತಹ ಒಂದು ಸಮಸ್ಯೆ, ಆದರೂ ಕೂಡ ಇದು ಉಂಟು ಮಾಡತಕ್ಕಂತಹ ನಷ್ಟ ಏನಿದೆಯೋ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ. ಈ ನೆಣೆ ಸಮಸ್ಯೆಯನ್ನ ನಾವು ನಿರ್ಲಕ್ಷ್ಯ ಮಾಡಿದ್ದೇ ಆದಲ್ಲಿ ಅದು ಹಸುವಿನ ಅಥವಾ ನಮ್ಮ ಜಾನುವಾರುಗಳ ಜೀವಕ್ಕೆ ಆಪತ್ತನ್ನು ತರತಕ್ಕಂತಹ ಸಾಧ್ಯತೆಯೂ ಕೂಡ ಇರುತ್ತೆ. ಆ ಕಾರಣದಿಂದಾಗಿ ನೆಣೆಯ ಬಗ್ಗೆಯೂ ಕೂಡ ನಾವು ಹೆಚ್ಚು ಗಮನವನ್ನ ನೀಡಬೇಕು. ಈ ತರಹದ ಸಮಸ್ಯೆ ಎಲ್ಲಾದರೂ ಕಂಡು ಬಂತು ಅಂತ ಹೇಳದಂತ ಸಂದರ್ಭದಲ್ಲಿ ತಕ್ಷಣ ಅದಕ್ಕೆ ಪ್ರಥಮ ಚಿಕಿತ್ಸೆಯನ್ನ ಮಾಡಿ ವೈದ್ಯರಿಂದ ಚಿಕಿತ್ಸೆಯನ್ನ ಕೊಡಿಸುವ ಮೂಲಕ ನಾವು ಈ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಬಹುದು. ಈ ನಿಟ್ಟಿನಲ್ಲಿ ಈ ನೆಣೆ ಅಂತ ಅಂದ್ರೆ ಏನು, ಈ ನೆಣೆ ಉಂಟಾಗಲಿಕ್ಕೆ ಏನೆಲ್ಲ ಕಾರಣಗಳು ಇದ್ದಾವೆ, ಯಾವ ಲಕ್ಷಣಗಳಿಂದ ನೆಣೆಯನ್ನು ನಾವು ಗುರುತನ್ನ ಮಾಡಬಹುದು ಅನ್ನುವಂತಹ ವಿಚಾರಗಳ ಜೊತೆಗೆ ಇದಕ್ಕೆ ಚಿಕಿತ್ಸೆ ಏನು ಅನ್ನುವಂತಹ ವಿಚಾರಗಳನ್ನು ಕೂಡ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಪ್ರಸೂತಿಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಶಂಕರೇಗೌಡ ಅವರು. ಶಂಕರೇಗೌಡರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮಧುಸೂದನ್ ಸರ್. ಈ ನೆಣೆ ಅನ್ನುವಂಥದ್ದು ಸಾಮಾನ್ಯವಾಗಿ ಅಲ್ಲಲ್ಲಿ ನಮ್ಮ ಜಾನುವಾರುಗಳನ್ನು ಬಾಧಿಸುತ್ತೆ. ನೆಣೆ ಅಂತ ಅಂದ್ರೆ ಏನು? ಹಲವಾರು ಸಂದರ್ಭಗಳಲ್ಲಿ ನಮ್ಮ ಗೋಪಾಲಕರು ಅಥವಾ ರೈತ ಬಾಂಧವರು ನಮ್ಮ ಪಶುವೈದ್ಯಕೀಯ ಆಸ್ಪತ್ರೆಗೂ ತಂದಿದ್ದಾರೆ. ಅವರದೇ ಒಂದು ಮನೆಯಲ್ಲಿ ಅಥವಾ ಕೊಟ್ಟಿಗೆಯಲ್ಲಿ ಈ ರೀತಿ ಬಾಧೆಯನ್ನ ಕಂಡಿರ್ತಾರೆ. ಈ ನೆಣೆ ಅಂದ್ರೆ ಏನು ಅಂದ್ರೆ, ಒಳಭಾಗದ ಜನನೇಂದ್ರಿಯ ಭಾಗ ಹೊರಬರದು ಅಥವಾ ಗರ್ಭಕೋಶ ಹೊರಚೆಲ್ಲುವಿಕೆ ಅಂತಲೂ ಕರಿತೀವಿ. ಕೆಲವು ಕಡೆ ಇದನ್ನ ಮೈ ಹಾಕೋದು ಅಂತಲೂ ಕರೀತಾರೆ, ಬೇರೆ ಬೇರೆ ಹೆಸರಲ್ಲಿ ಇದನ್ನ ಕರೀತಾರೆ. ಈ ಬಾಧೆ ನೋಡ್ಲಿಕ್ಕೆ ಬಹಳ ಸೂಕ್ಷ್ಮವಾಗಿದ್ರು, ಸ್ವಲ್ಪ ಭಯಪೀಡಿತರಾಗಿ ಮಾಡ್ತಕ್ಕಂಥ ಸಂದರ್ಭ ಇದ್ರೂ ಸಹ ಖಂಡಿತ ಇದಕ್ಕೆ ಚಿಕಿತ್ಸೆ ಇದೆ. ಚಿಕಿತ್ಸೆಗಿಂತ ಬಹುಮುಖ್ಯವಾಗಿ ರೈತ ಪ್ರಥಮ ಚಿಕಿತ್ಸೆಯನ್ನು ಮಾಡಬೇಕಾಗತ್ತೆ. ಹಲವಾರು ಸಂದರ್ಭಗಳಲ್ಲಿ ಪಶುವೈದ್ಯರಿಗೆ ಕರೆ ಮಾಡ್ತಾರೆ ರೈತರು, ಬರೋದು ತಡ ಆಗಬಹುದು, ರಾತ್ರಿ ಹೊತ್ತು ಪ್ರಸವ ಆಗಿರುತ್ತೆ, ಹಾಗಾಗಿ ಹಲವಾರು ಸಂದರ್ಭದಲ್ಲಿ ವಿಳಂಬ ಆಗುತ್ತೆ. ಆ ಸಂದರ್ಭಗಳಲ್ಲಿ ರೈತ ಬಾಂಧವರು ಅಥವಾ ಗೋಪಾಲಕರು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅಥವಾ ಯಾವ ರೀತಿ ಪ್ರಥಮ ಚಿಕಿತ್ಸೆಯನ್ನು ಕೊಡಬೇಕು ಅನ್ನೋದನ್ನ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಈ ನೆಣೆ ಅಂತಕ್ಕಂಥದ್ದು ಪ್ರಸವ ಅಥವಾ ಕರು ಹಾಕಿದಂತಹ ಹಸುಗಳಲ್ಲಿ ಮಾತ್ರ ಕಂಡು ಬರುತ್ತಾ ಅಥವಾ ಯಾವ ಹಸುಗಳಲ್ಲಿ ಕಂಡು ಬರತಕ್ಕಂಥ ಸಾಧ್ಯತೆ ಇರುತ್ತೆ? ಈ ನೆಣೆ ಅನ್ನೋದು ಎಷ್ಟೋ ಜನ ತಪ್ಪು ತಿಳುವಳಿಕೆ ಇದೆ, ಕೇವಲ ಕರು ಹಾಕಿದ ನಂತರ ಹೆರಿಗೆ ನಂತರ ಮಾತ್ರ ಕಾಣಬಯಸುತ್ತೆ ಅಥವಾ ಕಾಣ ಸಿಗುತ್ತೆ ಅಂತ ಅನ್ಕೊಂಡಿದ್ದಾರೆ. ಇದು ಸುಳ್ಳು. ಯಾಕೆ ಅಂತ ಅಂದ್ರೆ ಹಲವಾರು ಸಂದರ್ಭಗಳಲ್ಲಿ ಪ್ರಸವ ಪೂರ್ವನೂ ಸಹ ಈ ಬಾಧೆ ಅಥವಾ ಈ ಗರ್ಭಚೀಲ ಅಥವಾ ಒಳಭಾಗದ ಜನನೇಂದ್ರಿಯ ಭಾಗ ಹೊರ ಬಂದ್ಬಿಡುತ್ತೆ. ಸಾಮಾನ್ಯವಾಗಿ ಇದು ಹೈನೂರು ಹಸುಗಳಲ್ಲಿ ಹೆಚ್ಚಾಗಿ ಕಂಡು ಬರತಕ್ಕಂಥ ಸಂದರ್ಭ ಉಂಟು. ಹೆಮ್ಮೆಗಳಲ್ಲಿ ಪ್ರಸವ ಪೂರ್ವ ಸಮಸ್ಯೆ ಇದು ಹೆಚ್ಚಾಗಿ ಕಂಡುಬರುತ್ತೆ. ವೈಜ್ಞಾನಿಕ ಲೇಖನಗಳು ಅಥವಾ ಸಂಶೋಧನೆಗಳು 10% ಅಂದ್ರೆ 100 to 12 ಹೈನೂರು ಹಸುಗಳಲ್ಲಿ ಈ ರೀತಿ ಬಾಧೆ ಕಂಡು ಬರುತ್ತೆ ಅಂತ ವೈಜ್ಞಾನಿಕ ಲೇಖನಗಳು ಹೇಳ್ತವೆ ಸರ್. ಅಂತ ಅಂದ್ರೆ ಇದು ಕೇವಲ ಪ್ರಸವ ಆದಂತಹ ಹಸುಗಳಲ್ಲಿ ಅಥವಾ ಜಾನುವಾರುಗಳಲ್ಲಿ ಮಾತ್ರ ಅಲ್ಲ, ಎಲ್ಲಾ ತರಹದ ಹಸುಗಳಲ್ಲಿಯೂ ಕೂಡ ಜಾನುವಾರುಗಳಲ್ಲಿಯೂ ಕೂಡ ಕಂಡು ಬರತಕ್ಕಂಥ ಸಾಧ್ಯತೆ ಇರುತ್ತೆ. ಈ ಪ್ರಸವದ ಸಂದರ್ಭದಲ್ಲಿ ಕಂಡು ಬರತಕ್ಕಂಥ ಪ್ರಮಾಣ ಏನಾದರೂ ಜಾಸ್ತಿ ಇರುತ್ತೆ? ಖಂಡಿತ ಸರ್, ಎಮ್ಮೆಗಳಲ್ಲಿ ಇದು ಪ್ರಸವ ಪೂರ್ವ ಕಂಡು ಬರುತ್ತೆ ಅಂತ. ಆದ್ರೆ ಆ ಸಂದರ್ಭದಲ್ಲಿ ಸಂಪೂರ್ಣ ಗರ್ಭಕೋಶ ಹೊರ ಬರಲ್ಲ ಸರ್. ಇದರೊಳಗೆ 3 ರೀತಿ ವಿಧಗಳಿದಾವೆ ಸರ್, ಅಂದ್ರೆ 3 degrees ಅಂತಲೂ ಹೇಳ್ಬೋದು ನಾವು. ಈ ನೆಣೆ ಕೇವಲ ಒಂದು ಯೋನಿ ನಾಳ ಈಚೆ ಬರುತ್ತೆ, ಯೋನಿ ಭಾಗ ಮಾತ್ರ ಬಂದಿರುತ್ತೆ. ಅದು ವಿಶೇಷವಾಗಿ 500 ಹಸು ಮಲಗಿದ್ದಾಗ ಕಂಡು ಬರುತ್ತೆ, ಎದ್ದು ನಿಂತಾಗ ಅದು ಕಾಣಲ್ಲ, ಒಳ ಹೋಗುತ್ತೆ. ಇದಕ್ಕೇನು ಅಂತ ಸೂಕ್ಷ್ಮವಾದ ಅಥವಾ ಅತಿ ಹೆಚ್ಚಿಗೆ ಕ್ರಮ ವಹಿಸಬೇಕಾದಂತ ಅಗತ್ಯ ಇಲ್ಲ. ಎಷ್ಟೋ ಬಾರಿ ಪ್ರಸವದ ನಂತರ ಕರು ಹಾಕಿದ್ಮೇಲೆ ತಾನಾಗೆ ಹೊಂಟು ಹೋಗುತ್ತೆ ಸರ್. ಎರಡನೇ ಭಾಗ ಅಥವಾ ಎರಡನೇ ರೀತಿಯಲ್ಲಿ ಇದು ಯೋನಿನಾಳ ಜೊತೆಗೆ ಗರ್ಭಕಂಠ ಅಂತ ಕರಿತೀವಿ, ಸರ್ವಿಕ್ಸ್, ಎರಡು ಭಾಗ ಈಚೆ ಬಂದ್ಬಿಡುತ್ತೆ. ಸ್ವಲ್ಪ ಇಲ್ಲಿ ಹುಷಾರಾಗಿರ್ಬೇಕು ಸರ್, ಯಾಕೆಂದ್ರೆ ಈ ಬಾಧೆ ಬಹಳ ನೋವನ್ನ ಕೊಡ್ತಕ್ಕಂತ ಹಲವು ಬಾರಿ ಪ್ರಾಣಕ್ಕೆ ಕುತ್ತು ತರತಕ್ಕಂತ 500 ಹಸುವಿಗೆ ಸಂದರ್ಭ ಉಂಟು ಸರ್. ಇನ್ನೂ ಕೆಲವು ಸಂದರ್ಭಗಳಲ್ಲಿ ಸರ್ ಸಂಪೂರ್ಣ ಗರ್ಭಚೀಲನೇ ಹೊರಗಡೆ ಬಂದ್ಬಿಡುತ್ತೆ. ಕೆಲವು ಸಂದರ್ಭದಲ್ಲಿ ಕೇವಲ ಗರ್ಭಚೀಲ ಮಾತ್ರ ಅಲ್ಲ ಅಥವಾ ಗರ್ಭಕಂಠ ಅಥವಾ ಯೋನಿನಾಳ, ಗುದದ್ವಾರನೂ ಈಚೆ ಬರುತ್ತೆ. ಕೆಲವು ಸಂದರ್ಭದಲ್ಲಿ ಮೂತ್ರ ತುಂಬಿದ ಕೋಶ ಈಚೆ ಬಂದಿರತಕ್ಕಂತ ಸಂದರ್ಭನೂ ಸಹ ನಾವು ನೋಡಿದೀವಿ ಸರ್, ನಮ್ಮ ಹಾಸ್ಪಿಟಲ್ಗಳಲ್ಲಿ ಹಲವಾರು ರೈತ ಬಾಂಧವರ ಪ್ರಿಮಿಸಿಸ್ ಅಲ್ಲಿ ನೋಡಿದೀವಿ ಅವರು ಮನೆ ಅಂಗಳದಲ್ಲಿ. ಕೆಲವು ಸಲ ಸರ್ ಕರುಳಿಗೂ ಈಚೆ ಬಂದಿರೋದು ಉಂಟು. ಏನಕ್ಕೆ ಈ ತರ ಈ ಒಂದು ಒಳಭಾಗದ ಅಥವಾ ಜನನೇಂದ್ರಿಯ ಭಾಗಬಹುದು ಅಥವಾ ಮೂತ್ರಕೋಶ ಅಂತ ಈಚೆ ಬರಬಹುದು ಅಂತ ಅಂದ್ರೆ, ಈ ಹೊರಬಂದಂತ ಜನನೇಂದ್ರಿಯ ಭಾಗದಿಂದ ಒತ್ತಡ ಕ್ರಿಯೇಟ್ ಆಗುತ್ತೆ, ಆ ಒತ್ತಡದಿಂದ ಮುಖಕ್ಕೆ ಪ್ರಾರಂಭ ಮಾಡುತ್ತೆ, ಇರಿಟೇಷನ್ ಆಗ್ತಾ ಇರುತ್ತೆ ಹಸುಗೆ. ಹಾಗಾಗಿ ಆ ಒತ್ತಡದಿಂದ ಈ ಬೇರೆ ಅಂಗಾಂಗಗಳು ಸಹ ಹೊರಬರತಕ್ಕಂತ ಒಂದು ಸಂದರ್ಭ ಉಂಟು ಸರ್. ಆದ್ರೆ ಹೊರಬಂದಂತ ಜನನೇಂದ್ರಿಯ ನೋಡ್ಲಿಕ್ಕೆ ಸ್ವಲ್ಪ ದಿಗ್ಭ್ರಮೆ ಉಂಟು ಮಾಡತಕ್ಕಂತ ಸಂದರ್ಭ ಉಂಟು, ಕೆಂಪ್ಕಿರುತ್ತೆ. ಸಾಮಾನ್ಯವಾಗಿ ರೈತ ಏನ್ ಅನ್ಕೋತಾನೆ ಅಂದ್ರೆ, ಏನಪ್ಪ ಇದು ಬಹಳ ಸೂಕ್ಷ್ಮವಾದಂತ ಅಂಗ, ಗರ್ಭಕೋಶ ಭ್ರೂಣವನ್ನು ಸ್ಥಾಪಿಸಿ ಪೋಷಿಸಿ ಸರಿಸುಮಾರು 9 ತಿಂಗಳ ಕಾಲ ಇಟ್ಕೊಂಡು ಹೊರ ಹಾಕಬೇಕಾದಂತದ್ದು ಒಂದು ನೀತಿ ಮತ್ತು ನಿಯಮ ವೈಜ್ಞಾನಿಕವಾಗಿ. ಆದ್ರೆ ಇದು ಒಳ ಇರಬೇಕಾದಂತ ಅಂಗ ಈಚೆ ಬಂದ್ಬಿಟ್ರೆ ಅದು ಅಷ್ಟು ಸೂಕ್ಷ್ಮವಾದಂತ ಸ್ಟೆರಿಲೈಸ್ಡ್ ಆರ್ಗನ್ ಅಂತ ಕರಿತೀವಿ. ಯಾಕೆಂದ್ರೆ ಭ್ರೂಣ ಬೆಳಿಬೇಕು ಅಂದ್ರೆ ಅದರ ಅಂಗ ಅದರ ಒಳಗಿರ್ತಕ್ಕಂತ ಒಂದು ಸೂಕ್ಷ್ಮ ಪರಿಸರ ಮೈಕ್ರೋ ಎನ್ವೈರನ್ಮೆಂಟ್ ಬಹಳ ವಿಶಿಷ್ಟವಾಗಿರುತ್ತೆ. ಒಂದು ಭ್ರೂಣ ಬೆಳಿಬೇಕು ಅಂದ್ರೆ ಆ ಜಾಗನೇ ಹೊರ ಬಂದ್ಬಿಟ್ರೆ ಹೆಂಗಪ್ಪ ಮುಂದೆ ಈ ಹಸುಲು ಮತ್ತೆ ಗರ್ಭ ಧರಿಸುತ್ತಾ ಫಸಲೀಕರಣ ಆಗುತ್ತಾ ಹೆಂಗೆ ಅಂತಕ್ಕಂತ ಭಯ ಖಂಡಿತ ಸಹಜವಾಗಿ ರೈತನಿಗೆ ಮೂಡುತ್ತೆ. ಆದ್ರೆ ಇಲ್ಲಿ ರೈತ ಬಾಂಧವರು ಅಥವಾ ಗೋಪಾಲಕರು ಗಮನಿಸಬೇಕಾದಂತ ಅಂಶ, ನೀವು ಋತಾ ಚಿಂತೆಗೀಡಾಗಬೇಡಿ, ಭಯ ಪಡಬೇಡಿ, ದಿಗ್ಭ್ರಮೆ ಆಗಬೇಡಿ, ಪ್ರತಿಯೊಂದಕ್ಕೂ ಚಿಕಿತ್ಸೆ ಇದೆ. ಎಲ್ಲಿ ನೀವು ಸ್ವಲ್ಪ ಯೋಚನೆ ಮಾಡಬೇಕಾದಂತ ಪ್ರಸಂಗ ಇದೆ ಅಂತ ಅಂದ್ರೆ, ಇದೇ ಬಾಧೆ ನಿರಂತರವಾಗಿ ಆ ಕರು ಹಾಕಿದ 2-3 ದಿನಗಳಲ್ಲಿ ಆಗುತ್ತೆ, ಎಷ್ಟೋ ಸಲ ಪ್ರಸವ ನಂತರ ಆಗುತ್ತೆ, ಕೆಲವುದಲ್ಲಿ ಬಹಳ ವಿರಳವಾಗಿ 2-3 ದಿವಸದಲ್ಲೂ ಆಗುತ್ತೆ. ಆಮೇಲೆ ಅದೇ ಹಸುವಿನಲ್ಲಿ ನೆಕ್ಸ್ಟ್ ಪ್ರಸವದಲ್ಲೂ ಆಗುತ್ತೆ, ಕೆಲವು ಸಲ ಅದ್ರ ನೆಕ್ಸ್ಟ್ ಆಗುತ್ತೆ. ಈ ರೀತಿ ನಿರಂತರವಾಗಿ ಈ ಬಾಧೆ ಕಂಡು ಬಂದಲ್ಲಿ ಈ ಒಂದು ಬಾಧೆ ಪೂರ್ವಜರಿಂದ ಬಂದಂತಹ ಬಳುವಳಿ, ಅನುವಂಶೀಯತೆಯಿಂದ ಕೂಡಿರತಕ್ಕಂಥ ಕಾಯಿಲೆ ಅಂತ ನಾವು ಅಥವಾ ವೈಜ್ಞಾನಿಕ ಲೇಖನಗಳು ಸಂಶೋಧನೆಗಳು ಅದನ್ನು ದೃಢಪಡಿಸಿವೆ. ಆಗ ಆ ಸಂದರ್ಭದಲ್ಲಿ ರೈತ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಆ ಹಸುವನ್ನ ಮುಂದೆ ಗರ್ಭ ಧರಿಸುವಂತೆ ನೋಡ್ಕೋಬೇಕು ಅಥವಾ ನಾಟಿ ಹಸು ಏನಾರಾಯ್ತು ಅಂದ್ರೆ ಬೇರೆ ಕಾರಣಕ್ಕೆ ಉಳುಮೆಗೆ ಏನಾರು ಉಪಯೋಗಿಸ್ಕೋಬೇಕು, ಆಗ ಯೋಚನೆ ಮಾಡ್ಬೇಕಾಗತ್ತೆ. ಎಲ್ಲ ಒಂದ್ ಕಡೆ ಮಾರಿದ್ರುವೆ ಮತ್ತೊಬ್ಬ ರೈತನು ಸಹ ಇದನ್ನ ಕೊಂಡು ಅವನು ಸಮಸ್ಯೆ ಖಂಡಿತ ಸಂಕಷ್ಟಕ್ಕೆ ಈಡಾಗ್ತಕ್ಕಂತ ಸಂದರ್ಭ ಇರುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಯನ್ನ ನಾವು ರೈತ ಬಾಂಧವರಿಗೆ ಬಿಡ್ತೀವಿ. ನಾವು ಒಬ್ಬರು ತಜ್ಞ ವೈದ್ಯರಾಗಿ ನಾವು ಇದನ್ನ ಬೇರೆಯವರಿಗೆ ಮಾರಿ, ಯಾಕೆಂದ್ರೆ ನಮ್ಗ ಎಲ್ಲ ರೈತರು ಒಂದಯ, ಅವರು ಎಲ್ಲ ಒಂದ್ ಕಡೆ ಮೋಸ ಹೋಗ್ಬಾರ್ದು, ಒಡಂಬಡಿಕೆಯಲ್ಲಿ ಮಾಡ್ಕೋಬಹುದು. ಈ ತರದ ಒಂದು ಸಮಸ್ಯೆ ಇದೆ, ಈ ತರ ಒಂದ್ ಇದಿದೆ, ನೀವು ಚಿಕಿತ್ಸೆ ಮಾಡ್ಕೊಳ್ಳಂಗಿದ್ರೆ ಅಥವಾ ಬೇರೆ ಪರ್ಪಸ್ಗೆ ಈ ಆಕಳನ್ನ ಉಪಯೋಗಿಸ್ಕೊಳ್ಳಂಗಿದ್ರೆ ನೀವು ತಗೋಬಹುದು ಅಂತ ಒಡಂಬಡಿಕೆಯಲ್ಲಿ ಎಷ್ಟೋ ಸಲ ಈ ರೀತಿ ವ್ಯಾಪಾರಗಳಾಗೋದು ಉಂಟು. ಅದು ರೈತರಿಗೆ ಬಿಟ್ಟಂತ ವಿಚಾರ ಸರ್. ಏನ್ ಕಾರಣ ಈ ತರದ ಸಮಸ್ಯೆ ಉಂಟಾಗ್ಲಿಕ್ಕೆ, ಏನೆಲ್ಲ ಕಾರಣಗಳಿರುತ್ತೆ? ಸಾಮಾನ್ಯವಾಗಿ ಈ ಒಂದು ಬಾಧೆ ನಾನು ಹೇಳಿದೆ ನಿಮ್ಗೆ ಈಗಾಗಲೇ, ಬಹುಪಾಲು ಪ್ರಸವದ ನಂತರ ಆಗುತ್ತೆ ಅಂತ. ಕೆಲವು ಒಮ್ಮೆ ಮಾತ್ರ ಅಥವಾ ಅದರೊಳಗೂ ಎಮ್ಮೆಗಳಲ್ಲಿ ಪ್ರಸವ ಪೂರ್ವ ಆಗುತ್ತೆ. ಪ್ರಸವದ ನಂತರ ಆಗುತ್ತಲ್ಲ ಈ ಒಂದು ಬಾಧೆ, ಅದು ಸುಮಾರು ಒಂದು 9-10 ಕಾರಣಗಳಿಂದ ಆಗುತ್ತೆ. ಬಹುಮುಖ್ಯವಾಗಿ ಈ ಒಂದು ಯೋನಿನಾಳಾಗ್ಬಹುದು ಅಥವಾ ಗರ್ಭಕಂಠ ಆಗ್ಬಹುದು ಅಥವಾ ಗರ್ಭಕೋಶ ಆಗ್ಬಹುದು, ಸಂಪೂರ್ಣ ಒಳ ಜನನೇಂದ್ರಿಯ ಭಾಗವನ್ನ ಲಿಗಮೆಂಟ್ಸ್ ಅಂತ ಕರಿತೀವಿ, ಸ್ನಾಯು ಬಂಧಕಗಳು, ಅವು ಹಿಡಿದಿಟ್ಟಿರ್ತವೆ, ಅದನ್ನ ಸಮಸ್ಥಿತಿಯಲ್ಲಿ ಹಿಡಿದಿಟ್ಟಿರ್ತವೆ. ಇದು ಫ್ರೀಲಿ ಸಸ್ಪೆಂಡಿಂಗ್ ಆರ್ಗನ್, ಒಂದು ಕ್ಯಾವಿಟಿ ಒಳಗಡೆ ನಿಮ್ಗೆ ಒಂದು ಕೊಳವೆ ಇದ್ದಂಗ, ಅದು ಅಬ್ಡಮೆನ್ ಅನ್ನೋದು, ಒಂದು ಒಳಗಡೆ ಒಂದು ಖಾಲಿ ಇರತಕ್ಕಂತ ಒಂದು ಇದಿರುತ್ತೆ ಅಲ್ಲಿ, ಇದು ಫ್ರೀಲಿ ಸಸ್ಪೆಂಡಿಂಗ್ ಆರ್ಗನ್ ಯಾವುದು, ಜನನೇಂದ್ರಿಯ ಭಾಗ. ಇದನ್ನ ಒಂದು ಸಮಸ್ಥಿತಿಲಿ ಹಿಡಿದಿಟ್ಟಿರ್ತಕ್ಕಂತ ಸ್ನಾಯು ಬಂಧಕಗಳು ಲಿಗಮೆಂಟ್ಸ್ ಕೆಲವೊಮ್ಮೆ ವೀಕ್ ಆಗ್ತವೆ, ಶಕ್ತಿಹೀನ ಆಗ್ತವೆ. ಆ ಸಂದರ್ಭದಲ್ಲಿ ಈ ಭಾಗಗಳು ಅಂದ್ರೆ ಜನನೇಂದ್ರಿಯ ಭಾಗ, ಯೋನಿನಾಳ ಆಗ್ಬಹುದು, ಗರ್ಭಕಂಠ ಆಗ್ಬಹುದು ಅಥವಾ ಗರ್ಭಕೋಶ ಆಗ್ಬಹುದು, ಹೊರಬರ್ತಕ್ಕಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸಾಮಾನ್ಯವಾಗಿ ಹೆಚ್ಚು ಕರು ಹಾಕಿದ ಹಸುಗಳಲ್ಲಿ ಕಂಡು ಬರುತ್ತೆ, ಪ್ಲೂರಿಪಾರ ಅಂತ ಕರಿತೇವೆ ನಾವು, 1, 2, 3, 4, 5, 6 ಈ ತರ ಹೆರಿಗೆಗಳು ಹೆಚ್ಚಿಗೆ ಆಗಿರಬೇಕು, ಆಗ ವೀಕ್ ಆಗ ಒಂದು ಅವಕಾಶ ಇರುತ್ತೆ. ಅಂತ 500 ಹಸುಗಳಲ್ಲೂ ಸಹ ಈ ಒಂದು ಸಮಸ್ಯೆ ಅಥವಾ ಬಾಧೆ ಕಾಣಸಿಗುತ್ತದೆ. ಇನ್ನು ಬೇರೆ ಕಾರಣಗಳಿಗೆ ಹೋದ್ರೆ 500 ಹಸುವಿನಲ್ಲಿ ಅಥವಾ 500 ಹಸುವಿನ ರಕ್ತದಲ್ಲಿ ಸುಣ್ಣದಂಶ, ಕ್ಯಾಲ್ಸಿಯಂ ಲೆವೆಲ್ ಅಂತ ಕರಿತೀವಿ, ಸುಣ್ಣದಂಶ ಜೊತೆಗೆ ರಂಜಕದಂಶ, ಫಾಸ್ಫರಸ್, ಕ್ಯಾಲ್ಸಿಯಂ ಫಾಸ್ಫರಸ್, ಈ ಒಂದು ಅಂಶಗಳು ಕಡಿಮೆ ಆದಾಗ ಈ ಒಂದು ಬಾಧೆಗೆ ಎಡೆ ಮಾಡಿಕೊಡ್ತವೆ. ಅದೇ 500 ಹಸುವಿನಲ್ಲಿ ಚೋದಕ ದ್ರವಗಳು ಅಂತ ಕರಿತೀವಿ, ಹಾರ್ಮೋನ್ಸ್, ಈಸ್ಟ್ರೋಜನ್ ಅಂತ ಕರಿತೀವಿ, ಬೆದೆ ಜನಕ ಅಂತ, ಬೆದೆ ಲಕ್ಷಣಗಳು, ಬೆದೆ ಅಥವಾ ಗಂಡಿನ ಜೊತೆ ಮಿಲನ ಮಾಡಲಿಕ್ಕೆ ಪ್ರಚೋದನೆಯನ್ನು ಕೊಡ್ತಕ್ಕಂಥ ಚೋದಕ ದ್ರವಗಳು ಬೆದೆ ಜನಕ ಅಂತ ಕರಿತೀವಿ ನಾವು ಅದನ್ನು, ಈಸ್ಟ್ರೋಜನ್. ಈ ಅಂಶ ರಕ್ತದಲ್ಲಿ ಹೆಚ್ಚಾಗಿ ಕಂಡು ಬಂದ ಸಂದರ್ಭದಲ್ಲಿ ಈ ಬಾಧೆ ಕಾಣಸಿಗುತ್ತದೆ. ಸಂಪೂರ್ಣ ಇಡೀ ಗರ್ಭಾವಸ್ಥೆಯನ್ನು ನಿರ್ವಹಿಸ್ತಕ್ಕಂಥ ಬಹಳ ಅತ್ಯಗತ್ಯ ಒಂದು ಚೋದಕ ದ್ರವ ಇದೆ, ಆ ಚೋದಕ ದ್ರವವನ್ನು ನಾವು ಬಸಿರುಣಕ ಅಂತ ಕರಿತೀವಿ ನಾವು, ಪ್ರೊಜೆಸ್ಟಿರಾನ್. ಅದು ಸಂಪೂರ್ಣ ಒಂದು ದಿನದಿಂದ ಹಿಡಿದು 9 ತಿಂಗಳು 9 ದಿವಸ ತಕ್ಕ, ಯಾಕೆಂದ್ರೆ 500 ಹಸ ಆದ್ರೆ ಕೇವಲ 9 ತಿಂಗಳು. ಬೇರೆ ಬೇರೆ ಪ್ರಾಣಿಗಳಲ್ಲಿ ಈ ಜಸ್ಟೇ ಗರ್ಭಾವಸ್ಥೆ ಬೇರೆ ಬೇರೆ ತರ ಇದೆ, ಕುರಿ ಮತ್ತು ಮೇಕೆ 5 ತಿಂಗಳು 5 ದಿವಸ, ಹಂದಿಗೆ ಹೋದ್ರೆ ನೀವು 3 ತಿಂಗಳು 3 ವಾರ 3 ದಿವಸ, ಅದೇ ಕುದುರೆಗೆ ಹೋದ್ರೆ 11 ತಿಂಗಳು, ಎಮ್ಮೆಗೆ ಹೋದ್ರೆ 10 ತಿಂಗಳು 10 ದಿವಸ. ಸೊ ಈ ರೀತಿ ಬೇರೆ ಬೇರೆ ಗರ್ಭಾವಸ್ಥೆ ದಿನಗಳಿದ್ದಾವೆ. ಆದ್ರೆ ಇಲ್ಲಿ ನಾವು ಬಹುಮುಖ್ಯವಾಗಿ 500 ಹಸುಗಳ ಬಗ್ಗೆ ಮಾತಾಡ್ತಾ ಇದೀವಿ, ಹಾಗಾಗಿ ಇಲ್ಲಿ ಸಾಮಾನ್ಯವಾಗಿ 9 ತಿಂಗಳು 9 ದಿವಸ ಹೆಚ್ಚು ಕಡಿಮೆ ಇರಬಹುದು, 5-6 ದಿವಸ ಹೆಚ್ಚು ಕಡಿಮೆ ಆಗ್ಬಹುದು. ಈ ಒಂದು ನಿರ್ದಿಷ್ಟ ಸಮಯದವರೆಗೂ ಅದು ಆ ಪ್ರೊಜೆಸ್ಟಿರಾನ್ ಅಂತಕ್ಕಂತಹ ಒಂದು ಚೋದಕ ದ್ರವ ಭ್ರೂಣ, ಅದರ ಬೆಳವಣಿಗೆ ಮತ್ತು ಪ್ಲಾಸೆಂಟಾ ಅಂತ ಕರಿತೇವೆ ನಾವು, ಅದು ತಾಯಿ ಮತ್ತು ಭ್ರೂಣದ ನಡುವೆ ಸಂಪರ್ಕವನ್ನು ಕಲ್ಪಿಸ್ತಕ್ಕಂತ ಮತ್ತು ಅದರ ಮೂಲಕ ಎಲ್ಲಾ ರೀತಿಯ ಕ್ರಿಯೆಗಳನ್ನು, ಛಾಯಾಪಚಯ ಕ್ರಿಯೆ ಆಗ್ಬಹುದು, ಉಸಿರಾಟ ಒಂದು ಬಿಟ್ಟು ಎಲ್ಲಾ ರೀತಿಯ ಕ್ರಿಯೆಗಳು ತಾಯಿಯ ಗರ್ಭದಲ್ಲಿ ಇದ್ದಾಗ ಆ ಒಂದು ಭ್ರೂಣ ಮತ್ತು ಕರುವಿನ ನಡುವೆ ಎಲ್ಲಾ ರೀತಿಯ ಕ್ರಿಯೆಗಳಿಗೆ ಅತ್ಯವಶ್ಯಕವಾದಂತಹ ಅಂಗ ಅಂತ ಅಂದ್ರೆ ಪ್ಲಾಸೆಂಟಾ ಅಂತ ಕರಿತೀವಿ ಅದನ್ನ, ಕನ್ನಡದಲ್ಲಿ ಸತ್ಯ ಅಂತಲೂ ಕರಿತೀವಿ ನಾವು ಅದನ್ನ, ಮಾಸು. ಅದರಿಂದ ಅದು ಕರು ಬಂದ ನಂತರ 12 ಗಂಟೆ ಒಳಗಡೆ ಅದು ಈಚೆ ಹಾಕ್ಬಿಡುತ್ತೆ, ಸ್ವಾಭಾವಿಕವಾಗಿ ಈಚೆ ಹಾಕ್ಲೇಬೇಕು ಅದನ್ನ, ಅದು ಸೇತು ಬಂಧುವಾಗಿ ಕೆಲಸ ಮಾಡ್ತಾ ಇರುತ್ತೆ. ಸೊ ನಿರ್ದಿಷ್ಟ ಸಮಯದವರೆಗೂ ಈ ಒಂದು ಹಾರ್ಮೋನ್ ಅಂದ್ರೆ ಈ ಚೋದಕ ದ್ರವ ಪ್ರೊಜೆಸ್ಟಿರಾನ್ ಅಂತಕ್ಕಂತ ಅಥವಾ ವಸಿರುಣಕ ಅಂತಕ್ಕಂತ ಈ ಒಂದು ಚೋದಕ ದ್ರವ ಏನಾದರೂ ಅದರ ಗುಣದಲ್ಲಿ ಅಥವಾ ಮಟ್ಟದಲ್ಲಿ ಕಡಿಮೆ ಆದಾಗ ಈ ಒಂದು ಬಾಧೆ ಕಂಡುಬರುತ್ತೆ. ಈ ಎಲ್ಲ ಕಾರಣಗಳಿಂದಾಗಿ ಈ ನೆಣೆ ಅನ್ನುವಂತಹ ಒಂದು ಸಮಸ್ಯೆ ನಮ್ಮ ಹೈನೂರು ಆಸುಗಳಲ್ಲಿ ಬರತಕ್ಕಂತಹ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು. ಚಿಕಿತ್ಸೆ ಇದೆಯಾ ಇದಕ್ಕೆ ಹೇಗೆ? ರೈತ ಬಾಂಧವರು ಬಹಳ ಬಹಳ ಮುಖ್ಯವಾಗಿ ಅದಕ್ಕೆ ಪ್ರಥಮ ಚಿಕಿತ್ಸೆಯನ್ನ ಕೊಡಿಸ್ಬೇಕು. ಯಾವ ರೀತಿ ಕೊಡಿಸ್ಬೇಕು ನೀವು ಕೇಳಿದ್ರೆ, ಏನ್ ಕೊಡಿಸ್ಬೇಕು, ರೈತರು ಮಾಡಬೇಕಾದಂತ ಕರ್ತವ್ಯಗಳೇನು ಅಥವಾ ಅವ್ರು ಮಾಡಬೇಕಾದಂತ ಚಿಕಿತ್ಸೆ ಏನು ಅಂತ. ಹೊರ ಬಂದಿರತಕ್ಕಂತ ಜನನೇಂದ್ರಿಯ ಭಾಗವನ್ನ ಕುದಿಸಿ ಆರಿಸಿದ ನೀರಿನಿಂದ ಸೂಕ್ಷ್ಮವಾಗಿ ಜೆಂಟಲ್ ವಾಶ್ ಅಂತ ಕರಿತೀವಿ, ಅದನ್ನ ತೊಳಿಬೇಕು. ಕೆಲವು ಸಂದರ್ಭ ಸ್ವಲ್ಪ ನಿಮ್ಗೇನಾದ್ರು ಒಂದು ವೈದ್ಯಕೀಯ ಅಥವಾ ಪಶು ಔಷಧ ಸಿಗ್ತಕ್ಕಂತ ಒಂದು ಸ್ಥಳಗಳ ಹತ್ರ ಇದ್ರೆ, ನಿಮ್ಗೆ ಅವಕಾಶ ಇದ್ರೆ ಮೆಡಿಕಲ್ ಸ್ಟೋರ್ ಆಗ್ಬಹುದು ಹ್ಯೂಮನ್ದು, ಅಥವಾ ವೆಟರ್ನರಿ ಮೆಡಿಸಿನ್ ಸಿಗ್ತಕ್ಕಂತ ಅಂಗಡಿಗಳು ಹತ್ರ ಇದ್ರೆ, ನೀವು ಅಲ್ಲಿ ಪೊಟಾಶಿಯಂ ಪರಮಾಂಗನೇಟ್ ಅಂತ ಒಂದು ಕೆಮಿಕಲ್ ಇದೆ, ರಾಸಾಯನಿಕ ಇದೆ, ದ್ರಾವಣ ಅದು, ಲಿಕ್ವಿಡ್ ಅದು, ಅದು ಸಕ್ಕರೆ ರೂಪದಲ್ಲಿ ಇರುತ್ತೆ. ಆದ್ರೆ ಸಕ್ಕರೆ ಗಾತ್ರಕ್ಕಿಂತ, ಅರುಳುಗಳ ಗಾತ್ರಕ್ಕಿಂತ ದಪ್ಪಾಗಿರುತ್ತೆ ಅದು. ಅದನ್ನ ಒಂದು ಬಕೆಟ್ಗೆ, ಒಂದು 7-8 ಲೀಟರ್ ನೀರಿಗೆ ಒಂದು 2-3 ಅರಳುಗಳನ್ನ ಹಾಕೊಂಡ್ರೆ ಸಾಕು, ಅದು ತಿಳಿ ನೇರಳೆ ಬಣ್ಣಕ್ಕೆ ಬದಲಾಯಿಸುತ್ತೆ. ಅದು ಒಳ್ಳೆ ಕ್ರಿಮಿನಾಶಕ. ಇಂಥ ಕ್ರಿಮಿನಾಶಕಗಳಿಂದ ಹೊರ ಬಂದಿರತಕ್ಕಂಥ ಆ ಜನನೇಂದ್ರಿಯ ಭಾಗವನ್ನ ನೀವು ಸಂಪೂರ್ಣವಾಗಿ ಜೆಂಟಲ್ ವಾಶ್ ಅಂತ ಕರಿತೀವಿ ತೆಗಿಬೇಕು. ಅದಕ್ಕೆ ಅಂಟ್ಕೊಂಡಿರ್ತಕ್ಕಂಥ ಹೇಳದ್ನಲ್ಲ, ಡಸ್ಟ್ ಆಗ್ಬಹುದು, ಧೂಳು ಅಥವಾ ಸಗಣಿ ಅಥವಾ ಮಣ್ಣು, ಯಾವ ಗಂಜ ಅಥವಾ ಮೇವು ಏನಾರು ಸರಿ, ಅದೆಲ್ಲ ಸೂಕ್ಷ್ಮವಾಗಿ ಹೊರಗಡೆ ತೆಗೆದು ಬಿಡಬೇಕು. ಹಲವಾರು ಬಾರಿ ಸಂಪೂರ್ಣ ಗರ್ಭಕೋಶವೇ ಹೊರಬಂದಂತ ಸಂದರ್ಭದಲ್ಲಿ ಆಮೇಲೆ ಆ ಹೈನೂರು ಹಸು ಮೇಲೆ ಕೇಳಕ್ ಆಗಿರಲ್ಲ, ಮಲಗಿರುತ್ತೆ. ಅಂತ ಸಂದರ್ಭದಲ್ಲಿ ನೀವು ಒಂದು ಪ್ಲಾಸ್ಟಿಕ್ ಗೋಣಿಚೀಲವನ್ನ ತಗೊಂಡು, ರೈತ ಬಾಂಧವರು ಈ ಪೊಟಾಶಿಯಂ ಪರಮಂಗನೇಟ್ ರಾಸಾಯನಿಕ ಬಗ್ಗೆ ಹೇಳಿದ್ನಲ್ಲ, ಅಂತ ಸೊಲ್ಯೂಷನ್ ಅಲ್ಲಿ ಹೆಜ್ಜಿ ತೊಳ್ಕೊಂಡು ಅದು ಶುಭ್ರ ಆಗುತ್ತೆ. ಆ ಒಂದು ಹೊರ ಬಂದಿರತಕ್ಕಂತ ಜನನೇಂದ್ರಿಯ ಕೆಳಬ ಅಲ್ಲಿ ಹಾಕಿ ಫ್ಲೋರ್ ಮೇಲೆ, ಅದ್ರ ಮೇಲೆ ಇದನ್ನ ಇಟ್ಟು, ಯಾಕೆಂದ್ರೆ ನಿಂತಿರಲ್ಲ ಅದು, ಅದನ್ನ ತೊಳೆದ್ರೆ ಬಹಳ ಉತ್ತಮ. ಅಕಸ್ಮಾತ್ ಹಸು ನಿಲ್ಲತಕ್ಕಂತ ಶಕ್ತಿ ಇತ್ತು ಅಂತ ಅಂದ್ರೆ ನಿಮ್ಗೇನು ತೊಂದರೆ ಆಗಲ್ಲ, ತೊಳಿಲಿಕ್ಕೆ ತೊಳಿಬಹುದು. ತೊಳೆದ ನಂತರ ಶುಭ್ರವಾದ ಬಟ್ಟೆಯಿಂದ ಅದನ್ನ ಒರೆಸಬೇಕು. ಬರೀ ವರ್ಷದ, ಬರೀ ವರ್ಷದಲ್ಲ, ವರ್ಷ ಆದ್ಮೇಲೆ ಪಶುವೈದ್ಯರು ಬರುವ ತನಕ ನೀವು ಆ ಜನನೇಂದ್ರಿಯ ಭಾಗಕ್ಕೆ ಸುತ್ತಿ ಆಗಿಂದಾಗ್ಗೆ, ಅದಕ್ಕೆ ನಾರ್ಮಲ್ ಸಲೈನ್ ಅಂತ ಕರಿತೀವಿ ನಾವು, ಅದು ಮೆಡಿಕಲ್ ಸ್ಟೋರ್ ಅಲ್ಲಿ ಸಿಗುತ್ತೆ, ವೆಟರ್ನರಿ ಡ್ರಗ್ ಸಿಗ್ತಕ್ಕಂಥ ಜಾಗದಲ್ಲಿ. ಅದನ್ನ ಸ್ವಲ್ಪ ಸ್ವಲ್ಪ ಆಗ್ತಾ ಹೋಗ್ಬೇಕು, ಕಾರಣ ಆ ಒಂದು ಭಾಗ ಡ್ರೈ ಆಗಬಾರ್ದು, ಸ್ವಲ್ಪ ನೀರಿನಂಶ ಉಳ್ಕೋಬೇಕು ಅನ್ನೋ ಉದ್ದೇಶದಿಂದ ನೀವು ಆ ನಾರ್ಮಲ್ ಸಲೈನ್ ಸಿಗಲಿಲ್ಲ ಅಂತ ಅಂದ್ರೆ, ಕುದಿಸಿ ಆರಿಸಿದ ನೀರಿದ್ರೆ ಅದನ್ನ ಸ್ವಲ್ಪ ಸ್ವಲ್ಪ ಆಗಿಂದಾಗೆ ಪಶುವೈದ್ಯರು ಬರುವ ತನಕ ನೀವು ಅದನ್ನ ಸಿಂಪಡಿಸ್ತಾ ಹೋಗ್ಬೇಕು. ಇದರಿಂದ ಬಂದಂತ ಒಂದು ಪಶುವೈದ್ಯರಿಗೂ ಸಹ ಚಿಕಿತ್ಸೆ ಕೊಡ್ಲಿಕ್ಕೆ ಬಹಳ ಬಹಳ ಅನುಕೂಲ ಆಗುತ್ತೆ. ಹಸುವನ್ನ ಕಟ್ಟ ರೀತಿಯಿಂದ ಈ ರೀತಿ ಬಾಧೆ ಬರುತ್ತೆ ಬರುತ್ತೆ. ಈ ಹೊರ ಬಂದಿರತಕ್ಕಂತ ಜನನೇಂದ್ರಿಯ ಭಾಗ ಅದನ್ನ ಚಿಕಿತ್ಸೆ ಕೊಟ್ಟ ನಂತರ ರೈತ ಬಾಂಧವರು ಸ್ವಲ್ಪ ಮುಂಭಾರವಾಗಿ, ಅಂದ್ರೆ ಮುಂಗಾಲು ಡೌನ್ ಇರಬೇಕು, ಹಿಂಭಾಗ ಎತ್ಕೊಂಡಿರ್ಬೇಕು, ಆ ರೀತಿ ಒಂದು 2-3-4 ದಿವಸ ಕಟ್ಟಬೇಕು ಕಟ್ಟಬೇಕು. ಆಗ ಈ ಒಂದು ಚಿಕಿತ್ಸೆ ತುಂಬಾ ಫಲಪ್ರದವಾಗಿ ಹೊರಹೊಮ್ಮುತ್ತೆ. ಸೊ ಇಂಥ ಒಂದು ಪ್ರಥಮ ಚಿಕಿತ್ಸೆಯನ್ನ ರೈತ ಬಾಂಧವರು ನೀಡಬೇಕು, ಜರೂರಾಗಿ ನೀಡಬೇಕು, ಇದನ್ನ ನಿರ್ಲಕ್ಷ್ಯ ವಹಿಸಬಾರ್ದು. ಎಷ್ಟೋ ಸಂದರ್ಭ ನಾವು ನಮ್ಮ ಪಶುವೈದ್ಯಕೀಯ ಹಾಸ್ಪಿಟಲ್ ಅಥವಾ ನಮ್ಮ ಪಶು ಸಂಕೀರ್ಣ ಆಸ್ಪತ್ರೆಗೆ ಹಲವಾರು ಬಾರಿ ರೈತರುಗಳು ಈ ರೀತಿ ಹೈನೂರು ಹಸುಗಳನ್ನ ತರ್ತಾರೆ, ಬಹಳ ಬಹಳ ಸಮಸ್ಯೆ ಆಗೋಗಿರುತ್ತೆ. ಇದು ತುಂಬಾ ಸೂಕ್ಷ್ಮ, ಬಹಳ ಸಿಂಪಲ್ ಆಗಿರುತ್ತೆ, ಇದನ್ನ ಅವರೇ ಕಾಂಪ್ಲಿಕೇಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಸಣ್ಣ ನಿರ್ಲಕ್ಷ್ಯತನ. ಪಶುವೈದ್ಯರನ್ನ ಕಾಣೋ ವಿಷಯದಲ್ಲಿ ಬೇರೆ ಯಾವುದೇ ಹೆರಿಗೆಯ ಅಥವಾ ಪ್ರಸವದ ಸಮಸ್ಯೆಗಳೇನೇ ಇರಲಿ ಅದಕ್ಕೆ ಸ್ವಲ್ಪ ಲೇಟ್ ಆದ್ರೂ ನಡೆಯುತ್ತೆ, ಆದ್ರೆ ಈ ವಿಷಯದಲ್ಲಿ ಬಹಳ ಸೂಕ್ಷ್ಮವಾದಂತ ಅಂಗ ಇದು ಗರ್ಭಕೋಶ, ಕೂಡಲೇ ಪಶುವೈದ್ಯರನ್ನ ಕಾಣಬೇಕು, ಇಲ್ಲ ನಿಮ್ಮ ಹೈನೂರು ಹಸುವನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಅದಕ್ಕೆ ಚಿಕಿತ್ಸೆಯನ್ನು ಕೊಡಿಸ್ಬೇಕಾದ ಅತ್ಯಗತ್ಯ. ನಾನು ಇದುವರೆಗೂ ರೈತರ ದೃಷ್ಟಿಯಲ್ಲಿ ಯಾವ ರೀತಿ ಇದಕ್ಕೆ ಚಿಕಿತ್ಸೆ ಕೊಡಿಸ್ಬೇಕು ಅಂತ ನಾನು ಹೇಳಿದೆ. ಈ ರೀತಿ ಮೈ ಹಾಕಿದಾಗ ಅಥವಾ ಗರ್ಭಕೋಶ ಹೊರ ಚೆಲ್ಲದಾಗ, ಹೊರ ಬಂದಾಗ ಅಥವಾ ನೆಣೆ ಆದಾಗ ರೈತ ಬಾಂಧವರು ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕು, ಯಾವ ರೀತಿ ಪ್ರಥಮ ಚಿಕಿತ್ಸೆಯನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ನಾವು ವಿಷಯಗಳನ್ನ ಚರ್ಚಿಸಿದ್ವಿ. ಅದೇ ಪಶುವೈದ್ಯರು ಬಂದಾಗ ಅಥವಾ ನಾನೊಬ್ಬ ತಜ್ಞ ವೈದ್ಯನಾಗಿ ನಾನೇನ್ ಮಾಡ್ತೀನಿ ಅನ್ನೋದು ಬಹಳ ಬಹಳ ಮುಖ್ಯ. ಸಾಮಾನ್ಯವಾಗಿ ಯಾವುದೇ ಪಶುವೈದ್ಯರು ಅಥವಾ ತಜ್ಞ ವೈದ್ಯರು ಈ ನೆಣೆ ಬಂದಿರತಕ್ಕಂತ ಅಥವಾ ಹೈನು ಆಕಳನ್ನ ಕಂಡಾಗ ಅವರು ಆಲ್ರೆಡಿ ಗೋಪಾಲಕರು ಇದನ್ನ ಶುಭ್ರವಾಗಿ ಇಟ್ಟಿರ್ತಾರೆ, ಅದನ್ನ ಅವರು ಅದನ್ನ ಮತ್ತೆ ಒಂದ್ಸಲ ಈ ನಾರ್ಮಲ್ ಸಲೈನ್ ಎಂಬ ದ್ರಾವಣದಿಂದ ಅದನ್ನ ಜೆಂಟಲ್ ವಾಶ್ ಮಾಡ್ತಾರೆ, ತೊಳಿತಾರೆ. ತೊಳೆದ ನಂತರ ಅದಕ್ಕೆ ಅರವಳಿಕೆ ಮದ್ದನ್ನ ಈ ಒಂದು ಕುಂಡಿ ಭಾಗದಲ್ಲಿ ಕೊಡ್ತೀವಿ ನಾವು, ಅದನ್ನ ಎಪಿಡ್ಯೂರಲ್ ಅನಸ್ತೇಷಿಯಾ ಅಂತ. ಸಂಪೂರ್ಣ ಹಿಂಭಾಗ ಅದಕ್ಕೇನು ಸ್ಪರ್ಶ ಜ್ಞಾನ ಇರಲ್ಲ, ಹಾಗಾಗಿ ಅದಕ್ಕೆಲ್ಲ ಒಂದ್ ಕಡೆ ನಾವು ಒಳ ಹಾಕುವಾಗ ಈ ಒಂದು ಹೈನೂರ ಹಸುವಿಗೆ ತೊಂದರೆ ಆಗಲ್ಲ, ನೋವನ್ನದು ಅನುಭವಿಸಲ್ಲ. ಜೊತೆಗೆ ನಾವು ಲಿಕ್ವಿಡ್ ಪ್ಯಾರಪಿನ್ ಅಂತ ಒಂದು ಎಣ್ಣೆ ರೂಪದಂತ ಒಂದು ದ್ರವ ಇದೆ, ಆ ದ್ರಾವಣ ಹಲವಾರು ಸಂದರ್ಭದಲ್ಲಿ ನಾವು ಫೀಲ್ಡ್ ಅಲ್ಲಿ ಲಿಕ್ವಿಡ್ ಪ್ಯಾರಪಿನ್ ಬದಲ ಮಾಮೂಲಿ ಕೊಪ್ಪರಿ ಎಣ್ಣೆನೂ ಹಾಕೊಂಡು ನಾವು ಅದನ್ನ ನಿರ್ವಹಣೆ ಮಾಡ್ತೀವಿ, ಒಳಗಡಿಕೆ ಅದನ್ನ ತೆಳ್ತೀವಿ. ಅದನ್ನ ಮೊದಲು ಕೆಳಭಾಗವನ್ನ ತೆಳ್ಳಿ ಆಮೇಲೆ ಆ ಮೇಲ್ಭಾಗವನ್ನ ತೆಳ್ತೀವಿ. ಎಷ್ಟೋ ಸಂದರ್ಭ ಈಚೆ ಬಂದಂತ ಜನನೇಂದ್ರಿಯ ತುಂಬಾ ಊದ್ಕೊಂಡ್ಬಿಟ್ಟಿರುತ್ತದೆ, ದಪ್ಪ ಆಗಿರುತ್ತೆ, ಅದರ ಗಾತ್ರವನ್ನ ಸಂಕುಚಿಸಬೇಕು ನಾವು, ತುಂಬಾ ಕಡಿಮೆ ಮಾಡಬೇಕು, ಇಲ್ಲ ಅಂದ್ರೆ ಒಳಗಡೆ ಹೋಗಲ್ಲ. ಹಾಗೆ ಈಗೆಲ್ಲ ಇತ್ತೀಚೆಗೆ ಸ್ಪ್ರೇಗಳು ಬಂದಿದ್ದಾವೆ, ಹಲವಾರು ಸಂದರ್ಭ ನಾವು ಅದನ್ನ ಸಕ್ಕರೆಯನ್ನ ಅದನ್ನ ಮೆತ್ತೀವಿ ಗಾತ್ರ ಕಡಿಮೆ ಆಗ್ಲಿ ಅಂತ. ಆಗ ಗಾತ್ರ ಕಡಿಮೆ ಆಗುತ್ತೆ, ಆ ಸಂದರ್ಭದಲ್ಲಿ ನಮ್ಗೆ ಆ ಒಂದು ಈಚೆ ಬಂದಿರತಕ್ಕಂತ ಜನನೇಂದ್ರ ಭಾಗವನ್ನ ಒಳ ಹಾಕಲು ಬಹಳ ಅನುಕೂಲ ಆಗುತ್ತೆ. ಒಳಗಡೆ ಹಾಕಿದ ಮೇಲೆ ನಾವು ಅದಕ್ಕೊಂದು ಆಕ್ಸಿಟೋಸಿನ್ ಅಂತ ಒಂದು ಇಂಜೆಕ್ಷನ್ ಬರುತ್ತೆ, ಅದು ಸಂಕುಚಿಸಿ ಮಾಮೂಲಿ ಮೂಲ ಸ್ಥಾನಕ್ಕೆ ಹೋಗಿ ನಿಲ್ಲುತ್ತೆ. ಅದೊಂದು 30-40 ಇಂಟರ್ನ್ಯಾಷನಲ್ ಯೂನಿಟ್ ಅಂತ ಕರಿತೀವಿ. ಆ ಒಂದು ಇಂಜೆಕ್ಷನ್ ಆಕ್ಸಿಟೋಸಿನ್ ಇಂಜೆಕ್ಷನ್ ಕೊಡ್ತೀವಿ. ಇದ್ರ ಜೊತೆಗೆ ನಾವು ಪ್ರತಿ ಜೈವಿಕಗಳನ್ನ ಕೊಡ್ತೀವಿ, ಆಂಟಿಬಯೋಟಿಕ್ಸ್ ಒಂದ್ 3-5 ದಿವಸ ಕೊಡ್ತೀವಿ, ಎನ್ಐಸಿಡಿಸ್ ಕೊಡ್ತೀವಿ, ಯಾಕೆಂದ್ರೆ ಜ್ವರ ಇರುತ್ತೆ, ಎಷ್ಟೋ ಸಂದರ್ಭ ಪಲ್ಸ್ ರೇಟ್ ಜಾಸ್ತಿ ಇರುತ್ತೆ, ಜ್ವರ ಬಂದಿರುತ್ತೆ ಹಸುವಿಗೆ, ಆಮೇಲೆ ಅದಕ್ಕೆ ತುಂಬಾ ತ್ರಾಸ ಆಗಿರುತ್ತೆ, ನೋವು ನಿವಾರಕಗಳನ್ನ ನಾವು ಅದು ಕೊಡ್ತೀವಿ. ಹಲವಾರು ಬಾರಿ ಗರ್ಭಕೋಶದ ಒಳಗಡೆ ಪೂತಿನಾಶಕಗಳನ್ನ ನಾವು ಹಾಕ್ತೀವಿ. ಇಷ್ಟು ಚಿಕಿತ್ಸೆ ಜೊತೆಗೆ ನಾನು ಹೇಳಿದೆ ನಿಮ್ಗೆ, ಅದನ್ನ ಸ್ವಲ್ಪ ಇಳಿಜಾರು ಪ್ರದೇಶದಲ್ಲಿ ನಾವು ಅದನ್ನ ಒಂದ್ 2-3 ದಿವಸ ಕಟ್ತೀವಿ. ಆಮೇಲೆ ಎಷ್ಟೋ ಬಾರಿ ನಾವು ತುಂಬಾ ವಿಶೇಷವಾದ ಹೊಲಿಗೆನೂ ಹಾಕ್ತೀವಿ. ನಮ್ಮ ವೈಜ್ಞಾನಿಕ ಸಂಶೋಧನೆಗಳಲ್ಲಿ ಬೂನರ್ ಅಂತ ಒಬ್ಬ ವಿಜ್ಞಾನಿ, ತನ್ನದೇ ಹೆಸರಲ್ಲಿ ಬೂನರ್ ಸೂಚರ್ ಅಂತ, ಅದನ್ನ ವಿಶಿಷ್ಟವಾದ ರೀತಿಯಲ್ಲಿ ಆ ಯೋನಿ ತುಟಿಗಳ ಮೇಲೆ ಒಳಗ ಹೋಗಿರ್ತಕ್ಕಂಥ ಒಳ ನೂಕಿರ್ತಕ್ಕಂಥ ಜನನೇಂದ್ರಿಯ ಭಾಗ ಹೊರ ಬರದಂಗೆ ಅದಕ್ಕೆ ಸೂಚರ್ ಹಾಕ್ತೀವಿ. ಅದು ಸಾಮಾನ್ಯವಾಗಿ ಒಂದು 2-3 ದಿವಸ ಬಿಡ್ತೀವಿ, 3-4 ದಿವಸ. ಅಥವಾ ತೀರಾ ಏನಾರ ತುಂಬಾ ಭಾಗ ಈಚೆ ಬಂದಿದ್ರೆ ಕರು ಹಾಕುವಾಗ ಅದನ್ನ ಕಟ್ ಮಾಡಿ ತೆಗೆದು ಬಿಡ್ತೀವಿ, ಅದನ್ನ ಹಾಕಿ ಅದನ್ನ ಹಸುವಿಗೆ ಬಿಡ್ತೀವಿ. ಇದರಿಂದ ಸುಮಾರು ಸಲ 500 ಹಸುವಿಗೆ ಆ ನೋವು ಇಲ್ಲದ ರೀತಿ ಹೆರಿಗೆ ಆಗೋದು ಬಹಳ ಸ್ವಾಭಾವಿಕವಾದಂತ ಪ್ರಕ್ರಿಯೆ ಆಗಿದೆ. ಒಳ್ಳೇದು ಡಾಕ್ಟರ್. ವಿವರವಾಗಿ ಈ ಜಾನುವಾರುಗಳಲ್ಲಿ ನೆಣೆಯ ಸಮಸ್ಯೆ ಏನು, ಯಾಕೆ ಬರುತ್ತೆ, ಇದಕ್ಕೆ ಚಿಕಿತ್ಸೆ ಏನು ಅನ್ನುವಂಥದ್ದನ್ನ ತಾವು ವಿವರವಾಗಿ ತಿಳಿಸ್ಕೊಟ್ರಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನ್ನ ಸಂಪರ್ಕವನ್ನ ಮಾಡುವಂಥದ್ದು ಹೇಗೆ? ಡಾಕ್ಟರ್ ಶಂಕರೇಗೌಡ ಅಂತ, ಸಹಾಯಕ ಪ್ರಾಧ್ಯಾಪಕನಾಗಿ ನಾನು ಹಾಸನ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನನ್ನ ಖಾಸಗಿ ಮೊಬೈಲ್ ನಂಬರ್ 7353184177. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. ಮತ್ತೊಮ್ಮೆ ಇನ್ನೊಂದು ನಂಬರ್ ಇದೆ ಸರ್, ನಂದು, ಅದನ್ನು ಹೇಳ್ತೀನಿ ಸರ್. 8070-7373-7272-79-29. ಈ ಎರಡು ದೂರವಾಣಿಗೂ ಸಹ ಅವರು ಕರೆ ಮಾಡಬಹುದು ಸರ್. ಸದಾ ಸಿದ್ಧ ನಾವು ರೈತರ ಸೇವೆಗೆ, ಕೈಲಾದಂತ ಮಾಹಿತಿಗಳನ್ನು ನಾವು ಖಂಡಿತ ನೀಡ್ತೀನಿ ಸರ್. ಒಳ್ಳೇದು ಡಾಕ್ಟರ್ ಶಂಕರೇಗೌಡರ, ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ನೆಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ ಸರ್. ನಿಮಗೂ ಸರ್ ತುಂಬಾ ಧನ್ಯವಾದಗಳು ಸರ್. ಇದುವರೆಗೆ ಜಾನುವಾರುಗಳಲ್ಲಿ ನೆಣೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಸೂತಿಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಜೆ ಶಂಕರೇಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ಜಾನುವಾರುಗಳ ನಿರ್ವಹಣೆ ಹಾಗೂ ಕುರಿ ಮತ್ತು ಮೇಕೆಗಳ ಸಾಕಾಣಿಕೆ ಈ ಕುರಿತಂತೆ ಹಾಸನದ ಪಶುಸಂಗೋಪನಾ ಪಾಲಿಟೆಕ್ನ ಪ್ರಾಂಶುಪಾಲರಾದ ಡಾಕ್ಟರ್ ಗುರುಪ್ರಸಾದ್ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡುತ್ತೇವೆ. ಇಲ್ಲಿಗೆ ಇಂದಿನ ಹೈನು ಹೊನ್ನು ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಹೈನು ಹೊನ್ನು ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು.

ಕಿಸಾನ್ ವಾಣಿಯಲ್ಲಿ ಹೈನು ಹೊನ್ನು ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕಾರ್ಯಕ್ರಮ ವಿವರ. ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ನೀವು ಕೇಳ್ತೀರಾ ಗೀತಸುಧಾ, ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಜಿಲ್ಲಾ ವಾರ್ತಾಪತ್ರ. 6:51 ಹಾಗೂ 7:45 ಚಿತ್ರಗೀತೆಗಳನ್ನು ಆಲಿಸಬಹುದು. ಇನ್ನು 9:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಪಿಎಸ್ ನಾರಾಯಣಸ್ವಾಮಿಯವರ ಹಾಡುಗಾರಿಕೆ ಕೇಳಬಹುದು. 9:30 ಕನ್ನಡ ಭಾರತಿ ಸಾಹಿತ್ಯ ನುಡಿ ಸಂಚಿಕೆ. ಡಾಕ್ಟರ್ ಜಿವಿ ಆನಂದಮೂರ್ತಿ ಅವರಿಂದ ಸಣ್ಣ ಕಥೆ ಹೂವಿನ ಹಾಡು. ನಂತರ ಕವಿ ಸಮಯ. ಭಾಗವಹಿಸುವವರು ಡಿವಿ ಪ್ರಹ್ಲಾದ್, ಡಾಕ್ಟರ್ ಎಂಎಸ್ ಮೂರ್ತಿ, ಡಾಕ್ಟರ್ ಟಿ ಯಲ್ಲಪ್ಪ ಮತ್ತು ಭಾರತಿ ಭೀವಿ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಇದರಲ್ಲಿ ಮೊದಲಿಗೆ ಬಾಲೇಶ್ ಎಸ್ ಅವರಿಂದ ಶಹನಾಯಿ ವಾದನ, ನಂತರ ಸಮೀರ್ ರಾವ್ ಅವರಿಂದ ಬಾನ್ಸೂರಿ ವಾದನ. ಇನ್ನು ನಾಳೆ ಬೆಳಿಗ್ಗೆ 6:05 ಚಿಂತನ, ಡಾಕ್ಟರ್ ವಿಶಾಲಾಕ್ಷಿ ಕರಡ್ಡಿ ಅವರಿಂದ. 6:20 ಸ್ತುತಿ ಮಲ್ಲಿಕಾ, ಭಕ್ತಿಗೀತೆಗಳ ಕಾರ್ಯಕ್ರಮ.